ಜಾಜಿ ಮಲ್ಲಿಗೆ ನೋಡೆ, ಸುಜುಗದ ಹೂವೆ ನೋಡೆ, ಜಾಜಿ ಮಲ್ಲಿಗೆ ನೋಡೆ, ಸುಜುಗದ ಹೂವೆ ನೋಡೆ, ಎನ್ನ ಮ್ಯಾಲ ಮುನಿವಾರೆ. ಜಾಜಿ ಮಲ್ಲಿಗೆ ನೋಡೆ, ಸುಜುಗದ ಹೂವೆ ನೋಡೆ, ಎನ್ನ ಮ್ಯಾಲ ಮುನಿವಾರೆ. ಕಮಲದ ಹೂ ನಿನ್ನ ತಾಣದೆ ಇರಲಾರೆ, ಮಲ್ಲಿಗೆ ಮಲ್ಲಿಗೆ ನೋಡಿ, ಸುಜುಗದ ಹೂವೆ ನೋಡಿ, ಎನ್ನ ಮ್ಯಾಲ ಮುನಿವಾರೆ. ಕಸ್ತೂರಿ ಬಾಲೆ ರಾಮ ಲಕ್ಷ್ಮಿ ಮಣಿಯೆ, ಮಾರುತ ಜಡೆಯೋಳೆ ಬಿಸ್ತರದ ಹೆಣ್ಣೆ, ಕೆನ್ನೆ ಕಸ್ತೂರಿ ಬಾಲೆ ರಾಮ ಲಕ್ಷ್ಮಿ ಮಣಿಯೆ, ಮಾರುತ ಜಡೆಯೋಳೆ ಬಿಸ್ತರದ ಹೆಣ್ಣೆ. ಎಳ್ಳು ಹೂವಿನ ಸೀರೆ ಬೆಳ್ಳಿ ಕಾಲುಂಗೂರ, ಹಳ್ಳದ ನೀರು ತರುತ್ತಾಳೆ ನನ ಗೆಳತಿ. ಜಾಜಿ ಮಲ್ಲಿಗೆ ನೋಡೆ, ಸುಜುಗದ ಹೂವೆ ನೋಡೆ, ಎನ್ನ ಮ್ಯಾಲ ಮುನಿವಾರೆ. ಚಂದ ನಾಗರ ಹೆಡೆ ಚಂದ, ದೇವಲೋಕದ ಪದು ನೀನು, ನನ್ನ ಗೆಳೆಯ ಕನಸಲ್ಲ ನಂಬು, ನನ್ನ ಚೆನ್ನಾದ ಚಲೋ ಹಣ್ಣು ಮಾಡಿ ಬತ್ತಿ. ಜಾಜಿ ಮಲ್ಲಿಗೆ ನೋಡೆ, ಸುಜುಗದ ಹೂವೆ ನೋಡೆ, ಜಾಜಿ ಮಲ್ಲಿಗೆ ನೋಡೆ, ಸುಜುಗದ ಹೂವೆ ನೋಡೆ, ಎನ್ನ ಮ್ಯಾಲ ಮುನಿವಾರೆ. ಕಮಲದ ಹೂ ನಿನ್ನ ಕಾಣದೆ ಇರಲಾರೆ, ಮಲ್ಲಿಗೆ ಮಲ್ಲಿಗೆ ನೋಡಿ, ಸುಜುಗದ ಹೂವೆ ನೋಡಿ, ಎನ್ನ ಮ್ಯಾಲ